ಲಸಿಕಾ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೀತದೆ. ಹೌದು. ಆದ್ರೆ ನಾವು ಹಾಸ್ಪಿಟ್ಲ್ ಹೋಗ್ಬೇಕಾದ್ರೆ ಹಾಸ್ಪಿಟ್ಲ್ ಅಲ್ಲಿ ಒಂದು ಇದ್ ನಡೀತದೆ ಸರ್, ಪಾಪ ಡಾಕ್ಟ್ರು ಟೆಕ್ನಿಕಲ್ ಕೆಲಸ ನಾನ್ ಟೆಕ್ನಿಕಲ್ ಕೆಲಸ ಯಾವ್ದು ಮಾಡ್ತಾರೆ ಅಂತ ಗೊತ್ತಾಗೋದಿಲ್ಲ. ಯಾಕೆಂದ್ರೆ ಟೆಕ್ನಿಕಲ್ ಕೆಲಸಕ್ಕೆ ಡಾಕ್ಟರ್ ಇದ್ರೆ ಪಶುಗಳನ್ನಾದ್ರೂ ಎಲ್ಲನ್ನ ನೋಡಿ ಒಂದು ಏನ್ ಟ್ರೀಟ್ಮೆಂಟ್ ಮಾಡ್ತಾರೆ, ಹೊರಗಡೆ ಕರ್ನಾಟಕಕ್ಕೆ ಹೋಗಿ ಎಲ್ಲನ್ನ ನೋಡ್ಕೊಬರೋಕೆ ಒಂದು ಅವಕಾಶ ಇರುತ್ತೆ ಡಾಕ್ಟರ್ಗಳಿಗೆ. ಈ ನಾನ್ ಟೆಕ್ನಿಕಲ್ ಕೆಲಸ ಇರೋದ್ರಿಂದ ಏನ್ ಮಾಡ್ತಾರೆ, ಕಂಪ್ಯೂಟರ್ ಮುಂದ್ಗಡೆ ಏನಾದ್ರೂ ಒಂದ್ ಬರೀದು ಮಾಡುದು ಅದು ಸೇರ್ಸುದು ಇದ್ ಮಾಡ್ತಾ ಇರ್ತಾರೆ. ನಾವು ಹೋದ್ರೆ ಒಂದ್ 10 ನಿಮಿಷ ಕಾಲ್ ಗಂಟೆ ಕುಂತ್ಕೊಳ್ಳೋದು, ಒಂದೀಗ ಒಂದು ಇಂಜೆಕ್ಷನ್ ಮಾಡ್ಬೇಕಾಯ್ತು. ಈ ರೀತಿ ಆದಾಗ ನೀವು ಪಶು ಸಚಿವರು ಅಂತ ನೆಮಿಸಿದ್ದೀರಿ, ಪ್ರತಿ ಒಂದು ಪಶು ಸಚಿವರು ಅಂತ ಇರೋರು ಏನ್ ಮಾಡ್ತಾರೆ, ಒಂದು ತಿಂಗಳು ಕೆಲಸ ಮಾಡ್ತಾರೆ ಸರ್. ನಮ್ಮಲ್ಲಿ 8,000 ಲೀಟರ್ ಹಾಲು ಉತ್ಪಾದನೆ ಮಾಡೋ ಜಾಗದಲ್ಲಿ ಈ ರೀತಿ ಆದ್ರೆ ಇನ್ ಬೇರೆ ಕಡೆ ಏನ್ ಇರ್ಬೋದು ಸರ್? ನಿಮ್ಮ ಹೆಸರು ಹೇಳಿ. ಇಲ್ಲ, ಹೆಸರು ಹೇಳಿ. ಸಿ ನಾಗರಾಜು ಅಂತ, ಅರಕೆರೆ ಗ್ರಾಮದಿಂದ ತಾಲೂಕು ಸರ್. ನಾಗರಾಜ ಸ್ವಾಮಿ ಅವರು, ಈಗೇನಂದ್ರೆ ಈ ಲಸಿಕಾ ಕಾರ್ಯಕ್ರಮ ಇದ್ದಾಗ ಆತರ ನಾವು ಯಾರು ಆಸ್ಪತ್ರೆಗೆ ನಿಮ್ ಜಾನುವಾರುಗಳನ್ನು ಕರ್ಕೊಂಡು ಬಾ ಅಂತ ಹೇಳುದಿಲ್ಲ. ಲಸಿಕಾ ಕಾರ್ಯಕ್ರಮ ಇದ್ದಾಗ ಅವರೇ ನಿಮ್ ಮನೆ ಹುಡುಕೊಂಡು ನೀವ್ ಎಲ್ಲಿದ್ದೀರಾ, ನಿಮ್ ಜಾನುವಾರುಗಳೇನು, ಅವುಗಳಲ್ಲಿರ್ತಕ್ಕಂತ ಇಯರ್ ಟ್ಯಾಗ್ ನಂಬರ್ ಏನು ಅದೆಲ್ಲ ನೋಡಿ ಲಸಿಕೆ ಹಾಕಿ ನಿಮ್ಮಿಂದ ಮತ್ತೆ ನಿಮ್ ಫೋನ್ ನಂಬರ್ ಎಲ್ಲ ಬರ್ಕೊಂಡು ಹೋಗ್ತಾರ ಅವರು. ಅವರು ಅವಾಗ ನಿಮ್ನ ಕಾಯಿಸಲ್ಲ. ಆದ್ರೆ ಏನಂದ್ರೆ ಚಿಕಿತ್ಸೆಗಾಗಿ ನೀವು ಬರ್ತಿರಲ್ಲ, ಚಿಕಿತ್ಸೆ ಬಂದಾಗ ಅವರು ಚಿಕಿತ್ಸೆ ಕೊಡ್ತಿರ್ತಾರೆ. ಚಿಕಿತ್ಸೆಗಾಗಿ ಅವ್ರು ಬಂದಾಗ ಸ್ವಲ್ಪ ಎಲ್ಲ ಕೇಸ್ಗಳು ಜಾಸ್ತಿ ಇದ್ರೆ ಅಥವಾ ಕಾಲಿಂಗ್ ಕೇಸಸ್ ಮನೆ ಮನೆಗೆ ಹೋಗಿದ್ರೆ ಅಂದ್ರೆ ಲೇಟ್ ಆಗತ್ತೆ. ಇನ್ನು ಪಶು ಸಖಿಯರ್ ಅಂತ ಹೇಳಿದ್ರಲ್ಲ, ಪಶು ಸಖಿಯರ್ ಅಂದ್ರೆ ಏನಂದ್ರೆ ಇವರು ಸಾಮಾನ್ಯವಾಗಿ NRLM ಅಂತೇಳಿ ಒಂದು ಯೋಜನೆ ಇದೆ, ಆ ಯೋಜನೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರವರು. ಇವರು ತಿಂಗಳಲ್ಲಿ 15 ದಿನ ಮಾತ್ರ ಕೆಲಸ ಮಾಡಲಿಕ್ಕೆ ಅವರಿಗೆ ಅವಕಾಶ ಇದೆ. ಆ 15 ದಿನಕ್ಕಾಗಿ ಅವ್ರ ಸಂಬಳ ಪಂಚಾಯತಿಯಿಂದ ಸಿಗುತ್ತೆ. ಪಂಚಾಯತಿ ಅವರು 15 ದಿನ ಕೆಲಸ ಮಾಡಿಸ್ಕೊಳ್ತಾರೆ, ಇನ್ನು 15 ದಿನ ಅವ್ರು ತಮ್ಮ ಸ್ವಂತ ಕೆಲಸ ಮಾಡ್ಕೋಬೇಕು. ಯಾಕಂದ್ರೆ ಕೊಡು ಸಂಬಳ ಕಡಿಮೆ ಇರುತ್ತೆ. ಆ 15 ದಿನದಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಅವ್ರ ಕೆಲಸ ಏನಂದ್ರೆ ನಿಮ್ಮ ಮನೆಗೆ ಬಂದು ನೀವು ಮಾಹಿತಿ ಕೊಡುದು. ಇವತ್ತ ಕಾಲುಬಾಯಿ ಜ್ವರ ಲಸಿಕೆ ಹಾಕ್ತಾರ, ನಿಮ್ಮಲ್ಲಿ ಏನಾದ್ರು ಕರು ಹುಡ್ತಂದ್ರೆ ಅದಕ್ಕೆ ಜಂತು ಹುಳದ ಔಷಧಿ ಹಾಕ್ರಿ ಅಂತ ಹೇಳ್ತಾರ. ಅದೇ ರೀತಿಯಾಗಿ ಮತ್ತೆ ನೀವು ಏನಾದರೂ ರೋಗ ಕಂಡು ಬಂತು, ಅವ್ರು ಕಂಡ್ರು ನೋಡಿದ್ರು ಅಂದ್ರೆ ಇಮಿಡಿಯೇಟ್ ಆಗಿ ಬಂದು ಪಶು ಚಿಕಿತ್ಸಾಲಯ ಅಥವಾ ಪಶು ಆಸ್ಪತ್ರೆ ಅದ್ ಯಾವ್ದು ಸಮೀಪ ಇರುತ್ತೆ ಅಲ್ಲಿ ಬಂದು ರಿಪೋರ್ಟ್ ಮಾಡ್ತಾರ. ಇದು ಅವ್ರ ಕರ್ತವ್ಯ. ಆಕ್ಚುಲಿ ಅವರು ಟ್ರೀಟ್ಮೆಂಟ್ ಗೆ ಬರಬೇಕು ಅದು ಬರಬೇಕಂತ ಇರುದಿಲ್ಲ. ಅವ್ರ ಕರ್ತವ್ಯ ಅಂದ್ರೆ ಏನು, ನಿಮ್ಮಲ್ಲಿ ಏನು ನಡೀತಾ ಇದೆ ಅದನ್ನ ಬಂದು ವರದಿ ಮಾಡೋದು. ಆಮೇಲೆ ಡಾಕ್ಟರ್ ಏನ್ ಹೇಳ್ತಾರ, ಡಾಕ್ಟರ್ ಹೇಳಿದ್ದನ್ನ ಈ ನಾಳೆ ನಾವು ನಿಮ್ ಊರಿಗೆ ಬಂದು ಲಸಿಕೆ ಹಾಕ್ತೀವಿ, ಎಲ್ಲರೆಲ್ಲರ ಮನೆಗೆ ಹೋಗಿ ತಿಳಿಸ್ರಿ ಅಂತ ಹೇಳ್ತಾರ. ಈ ಲಸಿಕೆ ಹಾಕುವಾಗ ನಾವೇನ್ ಮಾಡ್ತೇವೆ ಅಂದ್ರೆ ಒಂದು ಬ್ಲಾಕ್ ಅಂತ ಮಾಡ್ತೇವೆ. 100 ದನಗಳು ಇರತಕ್ಕಂತ ಊರಲ್ಲಿ ಮನೆಗಳನ್ನು ಸೇರಿಸಿ 100 ದನಗಳಿರ್ತವೆ ಒಂದು ಬ್ಲಾಕ್ ಅಂತವು. 2 ಬ್ಲಾಕ್ ಆಗ್ಬಹುದು, 3 ಬ್ಲಾಕ್ ಆಗ್ಬಹುದು. ಅವ್ರೇನ್ ಮಾಡ್ತಾರೆ, ಮೊದಲು ಮೊದಲು ಮನೆಗೆ ಬಂದು ಇವತ್ತ ನಿಮ್ ಮನೆಗೆ ಬಂದು ಲಸಿಕೆ ಹಾಕ್ತಾರ. ನಿಮ್ಮ ದನಗಳಲ್ಲಿರ್ತಕ್ಕಂತ ಏರ್ ಟ್ಯಾಗ್ ನಂಬರ್ ಏನು, ಅದ್ರ ವಯಸ್ಸು ಎಷ್ಟು, ಅದು ಯಾವ್ದು ಜಾತಿ, ಎಲ್ಲ ಬರ್ಕೊಂಡು ರೈತರಿಗೆ ಡಾಕ್ಟರ್ಗೆ ತಿಳಿಸ್ತಾರೆ. ಅದನ್ನಿಷ್ಟು ಕರ್ತವ್ಯ ಅವರು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಹಾಗಾಗಿ ಅದು ಎಲ್ಲಾ ಕಡೆನೂ ಇದಾರೆ. 5,700 ಜನ ಇದಾರೆ ಇವು ಪಶು ಸಖಿಯರು ಎಲ್ಲಾ ಕಡೆ. ನಮ್ಮ ಪಶು ಚಿಕಿತ್ಸಾಲಯಗಳು 4,714, ಈಗ ಮೊನ್ನೆ ಒಂದು 64 ವರೆಗೆ ಪಶು ಚಿಕಿತ್ಸಾ ಸಂಸ್ಥೆಗಳಿದಾವು. ಎಲ್ಲಾ ಕಡೆನೂ ಡಾಕ್ಟರ್ಸ್ ಇದಾರೆ, ಪಶು ವೈದ್ಯಕೀಯ ಪರೀಕ್ಷಕರು ಇದಾರೆ, ಪಶು ವೈದ್ಯಕೀಯ ಸಹಾಯಕರು ಇದಾರೆ, ಆಮೇಲೆ ಡಿ ದರ್ಜೆ ನೌಕರರು. ಇವರೆಲ್ಲರೂ ಈಗ ಏನಾಗ್ತಾ ಇದ್ರೆ ಒಟ್ಟಿಗೆ ಕೆಲಸ ಮಾಡಿ ಸರ್. ಈಗ ಪಶು ಸಚಿವರನ್ನೇ ನೀವು ನೇಮಕ ಮಾಡ್ಕೋತೀರಲ್ಲ ಸರ್, ಅವ್ರ ಪರ್ಮನೆಂಟ್ ಆಗಿ ಮಾಡಿದ್ರೆ ಡಾಕ್ಟರ್ಗೆ ಕೆಲಸದ ಮೇಲೆ ಒತ್ತಡ ನೀವು ಹೇಳುದು ಕರೆಕ್ಟ್ ಇದೆ. ಹೌದು, ಅದೇನಂದ್ರೆ ಪಶು ಸಖಿಯರನ್ನ ಪರ್ಮನೆಂಟ್ ಮಾಡಕ್ಕೆ ನಾವು ಅವರು ಏನಂತಂದ್ರೆ ಪಂಚಾಯತಿಯಿಂದ ಇದನ್ನ ಮಾಡ್ಕೋತಾರೆ. ಇದೊಂದು ಕೇಂದ್ರ ಸರ್ಕಾರದ ಯೋಜನೆ. ಅಂಗನವಾಡಿ ಕಾರ್ಯಕರ್ತರಿದಾರೆ, ಆಶಾ ಕಾರ್ಯಕರ್ತರಿದಾರೆ, ಆಮೇಲೆ ಕೃಷಿ ಸಖಿಯರಿದಾರೆ, ಮತ್ಸ್ಯ ಸಖಿಯರಿದಾರೆ, ಹಿಂಗ್ ಬಹಳಷ್ಟು ಜನ ಅದಾರೆ ಎಲ್ಲರೂ. ಅವ್ರನ್ನೆಲ್ಲರನ್ನೂ ನಾವು ಇದು ಮಾಡ್ಲಿಕ್ಕೆ ನಮ್ಗೆ ಅಧಿಕಾರ ಇಲ್ಲ. ನಮ್ಗೆ ಅಧಿಕಾರ ಏನಂತಂದ್ರೆ ಅವರಿಂದ ನಾವು ಏನ್ ಕೆಲಸ ತಗೊಳ್ಬೇಕು ಅಂತೇಳಿ ನಮಗೆ ಡೈರೆಕ್ಷನ್ಸ್ ಬಂದಿರ್ತೈತೆ. ನಾವು ಅಷ್ಟು ಕೆಲಸ ಮಾತ್ರ ತಗೊಳ್ತೀವಿ. ಆ ಪರ್ಮನೆಂಟ್ ಮಾಡೋದು ಮತ್ತೊಂದು, ಅದು ಆ ಯೋಜನೆ ವ್ಯಾಪ್ತಿಯಲ್ಲಿ ಬರುದಿಲ್ಲ. ನಾವು ಹಾಗಾಗಿ ಆ ವಿಷಯದಲ್ಲಿ ನಾವು ಜಾಸ್ತಿ ಅದನ್ನ ನಾವು ವಹಿಸಿಕೊಂಡು ಮಾತಾಡಕ್ಕಾಗ. ರಾಜ್ಯ ಸರ್ಕಾರದ ವಿಷಯ, ಸರ್ಕಾರದ ವಿಷಯ ಆಗತ್ತೆ. ಆಯ್ತು, ಕರೆ ಮಾಡಿದ್ದ ಧನ್ಯವಾದಗಳು ನಾಗರಾಜ್ ಅವರೇ. ಮುಂದಿನ ಕರೆ ನೋಡೋಣ. ಹಲೋ ಕೃಷಿರಂಗ, ನೇರ ಪ್ರಸಾರ ಕಾರ್ಯಕ್ರಮ. ನಮಸ್ಕಾರ, ಹೆಸರು ಹೇಳಿ ಸರ್. ಅಲ್ಲಿಂದ ಸರ್? ನಾವು ಕಲಬುರಗಿ ಜಿಲ್ಲೆ ಜೋರಿಗಿ ತಾಲೂಕು ಇದರಿ ಗ್ರಾಮದಿಂದ ಪಟೇಲ್ ಅಂತ. ಕೇಳಿ ಪಟೇಲ್ ರೀ. ಪಟೇಲ್ ಸರ್, ನಾನು ಮತ್ತೆ ಶಿವಮೊಗ್ಗ ಸರ್ಗೂ ಮತ್ತೆ ಮಂಜುನಾಥ್ ಸರ್ಗೂ ನಮಸ್ಕಾರ. ನಮಸ್ತೆ ಸರ್. ನನ್ನ ಪ್ರಶ್ನೆ ಏನಂದ್ರೆ, ಈಗ ಮಗು ಹುಟ್ಟಿದ ಕೂಡಲೇ ಮಗುಗೆ ಲಸಿಕೆ ಹಾಕ್ತಾರೆ, ಹಾಗೆ ಜಾನುವಾರಿಗೆ ಯಾವ ವರ್ಷದಿಂದ ಒಂದು ಲಸಿಕೆ ಹಾಕಲು ಈ ಒಂದು ಕಾರ್ಯಕ್ರಮ ಜಾರಿಗೆ ಬರುತ್ತೆ ಅಂತ? ಅಂದ್ರೆ ಲಸಿಕೆ ಯಾವಾಗಿಂದ ಹಾಕ್ತಾರೆ ಜಾನುವಾರಿಗೆ ಅಂತ?

ನಿಮಗೆ ಹೊರೆ ಕಡಿಮೆ ಮಾಡೋ ಸಲುವಾಗಿ ಅದನ್ನ ಆತರ ಮಾಡ್ತಾ ಇದಾರೆ. ಮತ್ತೆ ಇನ್ನು ರಿಸರ್ಚ್ ಸಂಶೋಧನೆ ನಡೀತಂತಂದ್ರೆ ಈ ಬೇರೆ ಬೇರೆ ಇದಕ್ಕೂ ಕೂಡ ನಾವು ಸಂಖ್ಯೆ ಜಾಸ್ತಿ ಮಾಡಿ 5-6 ಸೋಲಿನ ಹಸುಗಳಿಗೂ ಕೂಡ ಈ ಹೆಣ್ಣು ಕರು ಹುಟ್ಟದಂತ ವೀರ್ಯ ಕಡ್ಡಿನ ನಾವು ಕೊಡ್ತೇವೆ, ಮುಂದೆ ಬರುತ್ತೆ. ಅದ್ ಸದ್ಯ ಮಟ್ಟಿಗೆ ಮಾತ್ರ ನಾವು ಈಗ ನಮ್ಮ ವಿಜ್ಞಾನಿಗಳು ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಿ ಒಳ್ಳೊಳ್ಳೆ ದೇಶ ಬದುಕು ಮಾಡ್ಲಿ ಬಿಡಿ. ಆಯ್ತು ಆಯ್ತು ರೀ, ಆಯ್ತು, ಕರೆ ಮಾಡಿದ್ಕೆ ಧನ್ಯವಾದಗಳು. ಮುಂದೆ ಕರೆ ನೋಡೋಣ. ಹಲೋ ಸರ್, ನಾನು ವೆಂಕಟೇಶ್ ಅಂತ ಮಾತಾಡೋದು, ಲಕ್ಷ್ಮೀಪುರ ಮೈಸೂರು ತಾಲೂಕು ಮೈಸೂರು ಜಿಲ್ಲಾ ಕಸಬಾ. ಕೇಳಿ ವೆಂಕಟೇಶ್ ಅವರು. ಮಂಜುನಾಥ್ ಸರ್ ನಮಸ್ಕಾರ. ನಮಸ್ಕಾರ ಸರ್. ಈಗ ಇದು ಆಂಬುಲೆನ್ಸ್ ಸಮಸ್ಯೆ ಹೇಳಿದ್ರಲ್ಲ ಸರ್, ಅದು ಬೆಳಿಗ್ಗೆ ಫೋನ್ ಮಾಡಿದ್ರೆ ಸಂಜೆವರೆಗೂ ಬರಲ್ಲ ಸರ್, ಒಂದ್ ಪ್ರಶ್ನೆ. ಮತ್ತೆ ಈ ಗಂಟು ಕರಿಯೋಸಗಳಲ್ಲಿ ಇಂಜೆಕ್ಷನ್ ಮಾಡಿದಾಗ ಕಾಲು ಬೈಜರದ್ದು ನೀವ್ ಮಾಡ್ತಾ ಇರೋದು ತುಂಬಾ ಒಳ್ಳೆ ಕೆಲಸ, ಅದು ಹಾಲು 2-3 ಕಮ್ಮಿ ಆಯ್ತದಲ್ಲ, ಏನ್ ಮಾಡೋದು ಸರ್ ಸಮಸ್ಯೆ? ಓಕೆ ಸರ್, ಈಗ ನೀವು ಒಂದೇ ಪ್ರಶ್ನೆಗೆ ನೀವು ಫೋನ್ ಕಾಲ್ ಮಾಡಿದ್ರೆ ಬರೋದಿಲ್ಲ ಬೆಳಿಗ್ಗೆ, ಏನಾಗುತ್ತೆ ಅಂದ್ರೆ ಬೆಳಿಗ್ಗೆ ಕಾಲ್ ಮಾಡಿದಾಗ ಹೇಳ್ತಾರೆ ನಾವು ಇದಕ್ಕೆ ಆಂಬ್ಯುಲೆನ್ಸ್ ಕಾಲ್ ಮಾಡ್ತೀರ, ಅಲ್ಲಿ ಇರೋದು ಏನಾಗುತ್ತೆ ಅಂದ್ರೆ 275 ಆಂಬ್ಯುಲೆನ್ಸ್ ಅದಾವು, ಆಮೇಲೆ 12 ಲೈನ್ ಇರುತ್ತೆ ಟೆಲಿಫೋನ್ ಲೈನ್. ಬೆಳಿಗ್ಗೆ ಎಲ್ಲರೂ ಸ್ಟಾರ್ಟ್ ಮಾಡ್ಬಿಡ್ತಾರೆ, ಸುಮಾರು ಒಂದು 5,000-6,000 ಫೋನ್ ಕಾಲ್ ಬಂದ್ಬಿಡ್ತಾವ. ಅಲ್ಲಿ 5,000-6,000 ಕಾಲ್ 12 ಲೈನ್ ಅಲ್ಲಿ ಬರಬೇಕು, ಅಲ್ಲಿ 12 ಜನ ಕೂತಿರ್ತಾರೆ. ಈಗ ನಾವಿಬ್ರು ಕೂತಿದ್ದೇವೆ, ಒಂದು 20 ಕರೆ ನೀವು ಮಾಡ್ತೀರಿ ಎಲ್ಲರೂ, ಆದ್ರೆ ಒಬ್ಬರಿಗೆ ಚಾನ್ಸ್ ಸಿಗುತ್ತೆ. ಹಂಗೆ ಅಲ್ಲಿ ಕಾಲ್ಸ್ ಸಂಖ್ಯೆ ಜಾಸ್ತಿ ಬರ್ತಾ ಇದೆ, ನಮ್ಗೆ ಅಲ್ಲಿ ಕಾಲ್ ಸೆಂಟರ್ಸ್ ಅಲ್ಲಿ ಇರತಕ್ಕಂಥ ಜನಸಂಖ್ಯೆ ಕಡಿಮೆ ಇದೆ, ಮತ್ತೆ ಲೈನ್ಸ್ ಇನ್ನು ಜಾಸ್ತಿ ಮಾಡ್ಕೊತಾ ಇದೇವೆ. ಮೊದಲೆಲ್ಲ ಏನಾಕಿತ್ತು ಅಂದ್ರೆ 600-700 ಕರೆ ಬರ್ತಾ ಇದ್ವು, ಈಗ 2,000-3,000 ಕರೆಗಳು ಬರ್ತಾ ಇದಾವೆ ಪ್ರತಿದಿನ. ಅದು ಎಲ್ಲ ಏನಂತಂದ್ರೆ ಮಧ್ಯಾಹ್ನ ಬಂದ್ರೆ ಓಕೆ, ಬೆಳಗ್ಗೆನೆ 9-10 ಗಂಟೆ ಒಳಗೆ ಅಷ್ಟು ಕರೆಗಳು ಬರ್ತಾವ, ಅವಾಗ ನಿಮ್ಗೆ ಸಿಗೋದು ಕಡಿಮೆ ಆಗುತ್ತೆ. ನೀವೇನ್ ಮಾಡಿ ಅಂತಂದ್ರೆ ಸಾಯಂಕಾಲ 4 ತನಕ ಇರುತ್ತೆ, ಅಲ್ಲಿವರೆಗೂ ನೀವು 5 ತನಕ ನೀವು ಕಾಲ್ ಮಾಡಬಹುದು. ಒಂದ್ಸಲ ಸಿಕ್ಕಿಲ್ಲ ಅಂದ್ರೆ ಬೆಳಿಗ್ಗೆ ಸಿಕ್ಕಿಲ್ಲ ಅಂದ್ರೆ ಬೆಳಿಗ್ಗೆ ಸ್ವಲ್ಪ ರಶ್ ಇರುತ್ತೆ, ನೀವೇನ್ ಮಾಡಬಹುದು ಅಂದ್ರೆ ಸ್ವಲ್ಪ ಮಧ್ಯಾಹ್ನ ಆದ್ಮೇಲೆ ಕಾಲ್ ಮಾಡಿದ್ರೆ ಫ್ರೀ ಆಗಿ ಬರ್ತಾರೆ, ಅವ್ರಿಗೂ ನಿಮ್ ಕಾಲ್ ಅಟೆಂಡ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಇನ್ ಎರಡನೇದಾಗಿ ನೀವೇನ್ ಹೇಳಿದ್ರಿ ಅಂತಂದ್ರೆ ಕಾಲ್ಬಾಯಿ ಜ್ವರ ಮಾಡಿಸ್ಲೇಬೇಕಾಗತ್ತೆ. ಅದು ಒಂದಿನ ಎರಡ್ದಿನ ನಿಮಗಾದ್ರೂ ಕೂಡ ನಿಮ್ ಮಗು ಅದೇನಾಗತ್ತೆ ಅಂದ್ರೆ ನಿಮ್ ಮಗು ಕೂಡ ಲಸಿಕೆ ಹಾಕಿದಾಗೂ ಕೂಡ ಒಂದೇ ದಿನ ಎರಡನೇ ದಿನ ಜ್ವರ ಬಂದೇ ಬರುತ್ತೆ, ಕಿರಿಕಿರಿ ಮಾಡೇ ಮಾಡುತ್ತೆ. ಹಾಗಂತ ನೀವು ಲಸಿಕೆ ಹಾಕೋದು ಬಿಡಕ್ ಆಗುದಿಲ್ಲ, ಎಲ್ಲರೂ ಹೋಗಿ ಹಾಕಿಸ್ಕೊಂಡ್ ಬರ್ತೀರಿ. ಅದೇ ರೀತಿಯಾಗಿ ಇದಕ್ಕೂ ಕೂಡ ಹಾಲು ಕಡಿಮೆ ಆದ್ರೂ ಚಿಂತೆ ಇಲ್ಲ, ಒಂದು ದಿನ ಕಡಿಮೆ ಆಗಬಹುದು, ಆದ್ರೆ ಜೀವನ ಪರ್ಯಂತ ಅದು ಆರಾಮಾಗಿರುತ್ತೆ. ಅದಕ್ಕೆ ಯಾವ್ದು ರೋಗ ಬರೋದಿಲ್ಲ, ಕಾಲ್ಬಾಯಿ ಜ್ವರ ಬರೋದಿಲ್ಲ, ಚರ್ಮಗಂಟು ರೋಗ ಬರೋದಿಲ್ಲ. ಅದಕ್ಕೆ ಯಾವುದೇ ಲಸಿಕೆ ಹಾಕಿದ್ರು ಕೂಡ ನೀವು 1-2 ದಿನದ ಬಗ್ಗೆ ನೋಡಲಾರ್ದೆ ನೀವು ಬಹಳ 1 ವರ್ಷದವರೆಗೆ ಅದ್ರ ಜೀವಂತ, ಅದಕ್ಕೆ ಎಲ್ಲ ತೊಂದರೆ ಆಗದೆ ಇಲ್ಲ ಅಂದ್ರೆ ಲಸಿಕೆ ಹಾಕಲೇಬೇಕು. ಅದು ಗಂಟು ಆದ್ರೂ ಪರವಾಗಿಲ್ಲ, ಹಾಲು ಕಡಿಮೆ ಆದ್ರೂ ಪರವಾಗಿಲ್ಲ, ಲಸಿಕೆ ಮಾತ್ರ ಹಾಕಿಸಿದ ತಪ್ಪಿಸ್ಬೇಡಿ. ಓಕೆ, ಕರೆ ಮಾಡಿದ್ದಕ್ಕೆ ಮುಂದಿನ ಕರೆ ನೋಡೋಣ. ಹಲೋ ಕೃಷಿರಂಗ. ಹಲೋ ನಮಸ್ಕಾರ, ಹುಣಸೂರು ಅಂತ ಸುರೇಶ್ ಅಂದ್ಬಿಟ್ಟು ಸರ್. ಕೇಳಿ ಸುರೇಶ್ ಅವ್ರ ಪ್ರಶ್ನೆ. ಸರ್ ಡಾಕ್ಟರ್ ಸಾಹೇಬ್ರ ನಮಸ್ಕಾರ, ನಿಮ್ಗೆ ಸರ್ ನಮಸ್ಕಾರ, ಕೇಳಿ ಪ್ರಶ್ನೆ ಕೇಳಿ. ಸರ್ ಏನು ಗೊತ್ತಾ, ಈ ಬರೀ ಎಲ್ಲ ಜಾಸ್ತಿ ಈಗ ನಾ ಇಲಾಖೆ ಹೆಸರುಗಳ ಜಾಸ್ತಿ ಇದ್ ಮಾಡ್ತೇನೆ, ನಾಡಸನ ಹೆಸರು ಕೂಡಿಸ ಒಂದು ನಮ್ಗೆ ವ್ಯವಸ್ಥೆ ಇದ್ ಮಾಡ್ಕೊಡಿ ಸರ್. ಪ್ರತಿಯೊಬ್ಬರು ನೋಡಿದ್ರೆ ಎಲ್ಲ ಬರೀ ಇಲಾಖೆ ಹೆಸರು ಇದ್ ಮಾಡ್ತಾರೆ, ನಾಡಸ ಹಿಂದಿನ ಕಾಲ ಇತ್ತಲ ಅದ ತಳಿನ ಉಳಿಸ್ಕೊಡ್ಬೇಕು ಅಂತ ನಾವು ಕೇಳ್ಕೊತಾರ. ನಾನ್ ಕೇಳ್ತಾ ಇರೋದು ಅಂದ್ರೆ ತಮ್ಮನೇಲಿ ಯಾವ ಹಸು ಇದೆ? ನಮ್ದು ಮಾಮ ನಾಡಹಸನ ಐತೆ. ಈಗ ಏನಾಗುತ್ತೆ ಅಂದ್ರೆ ನಾಡಹಸು ಇದ್ದವ್ರ ಮನೆಗೆಲ್ಲವೂ ನಾವು ನಾಡಹಸು ಸಮನ್ನ ಕೊಡ್ತೇವೆ. ನೀವು ಜೆರ್ಸಿ HF ಹಸು ಇಟ್ಕೊಂಡು ನಾಡು ಸಮನ್ನ ಹಾಕಂದ್ರೆ ಹಾಕಕ್ ಬರುದಿಲ್ಲ, ಅವಾಗೇನಾಗುತ್ತೆ ಅಂದ್ರೆ ಅದು ಮತ್ತೆ ಮಿಕ್ಸ್ಡ್ ಅಂತ ಹುಟ್ಟತತಿ, ಅವ್ರು ಒಪ್ಪಲ್ಲ. ಈಗ ನಾಡಹಸು ಇದ್ದವ್ರಿಗೆ ನಾವು ನಾಡಹಸು ಸಮನ್ನ ಕೊಡ್ತೇವೆ ಅಂದ್ರೆ ನಿಮ್ಮಲ್ಲಿ ಬರ್ತಕ್ಕಂಥದ್ದು ಈಗ ನೀವು ಹುಣಸೂರು ಕಡೆ ಅಂದ್ರೆ ಹಳ್ಳಿಕಾರ ಹಸು ಇರುದ್ರೆ ಹಳ್ಳಿಕಾರ ಸಮನ್ನ ಕೊಡ್ತೇವೆ. ಅಮೃತ್ ಮಲ್ ಇತ್ತಂದ್ರೆ ಅಮೃತ್ ಮಲ್ ಸಮನ್ನ ಕೊಡ್ತೇವೆ. ನಾವು ನೋಡ್ತೇವೆ ನಿಮ್ಮಲ್ಲಿ ಇರತಕ್ಕಂಥ ಹಸು ಯಾವ್ದಿದೆ ಅದನ್ನೇ ಕೊಡ್ತೇವೆ. ನೀವು ಅಮೃತ್ ಮಲ್ ಹಸುಗೆ HF ಹಾಕಂದ್ರೆ ನಾವು ಹಾಕೋದಿಲ್ಲ, ಆಮೇಲೆ HF ಜೆರ್ಸಿಗೆ ಹಳ್ಳಿಕಾರ ಸಮನ್ನ ಹಾಕಂದ್ರೆ ನಾವು ಹಾಕೋದಿಲ್ಲ. ನಾವಂದ್ರೆ ನಾವು ಯಾವ್ದಕ್ಕೆ ಅದನ್ನ ತಳಿನ ನಾವು ಅದನ್ನ ಇದು ಮಿಕ್ಸ್ ಮಾಡಕ್ಕೆ ನಾವು ಬಿಡುದಿಲ್ಲ, ಅದನ್ನ ಅದೇ ತರ ಮಾಡ್ತಾ ಇದೀವಿ. ಆಮೇಲೆ ಬೇರೆ ಬೇರೆ ಈಗ ನಿಮ್ಮದು ದಕ್ಷಿಣ ಕರ್ನಾಟಕದಲ್ಲಿ ಮೈಸೂರು ಭಾಗದಲ್ಲಿ ಹಳ್ಳಿಕಾರ ಕೊಡ್ತೇವೆ, ಅದೇ ನಾವು ಮಧ್ಯ ಕರ್ನಾಟಕ ಬಂದ್ರೆ ಚಿತ್ರದುರ್ಗ ಇರ್ಬೋದು, ಶಿವಮೊಗ್ಗ ಇರ್ಬೋದು, ಆಮೇಲೆ ದಾವಣಗೆರೆ ಹಾವೇರಿ ಇಲ್ಲೆಲ್ಲ ನಾವು ಅಮೃತ್ ಮಲ್ ಸಮನ್ ಕೊಡ್ತೇವೆ. ಅದೇ ರೀತಿ ನೀವು ಬೆಳಗಾವಿ ಬಿಜಾಪುರ ಬಾಗಲಕೋಟೆ ಧಾರವಾಡ ಗದಗ ಹೋದ್ರೆ ಕಿಲಾರ್ ಸಮನ್ ಕೊಡ್ತೇವೆ. ಅಂದ್ರೆ ನಿಮಗೆ ಯಾಕೆ ಹೇಳ್ತಿದ್ದೇನೆ ಅಂದ್ರೆ ನಾವು ನಾಡ ತಳಿನ ಬಿಟ್ಕೊಡ್ತಾ ಇಲ್ಲ, ನಾಡ ತಳಿನೂ ಕೂಡ ನಾವು ಬೆಳೆಸ್ತಾ ಇದೀವಿ, ಆದ್ರೆ ಏರಿಯಾ ವೈಸ್ ಬೇರೆ ಬೇರೆ ಇರುತ್ತೆ. ನೀವು ಗುಲ್ಬರ್ಗ ಬೀದರ್ ಯಾದಗಿರಿ ಹೋದ್ರಂದ್ರೆ ಅಲ್ಲಿ ದೇವಣಿ ತಳಿ ಅಂತ ಬರುತ್ತೆ, ನಾವು ಅದನ್ನ ಬೆಳೆಸ್ತೇವೆ. ಹಿಂಗೆ ಯಾವ್ಯಾವ ಏರಿಯಾದಲ್ಲಿ ಯಾವ್ಯಾವ ತಳಿ ಇದಾವೋ ಆ ತಳಿನ ಕೊಡ್ತೇವೆ. ನೀವು ಶಿವಮೊಗ್ಗ ಕಡೆ ಹೋಗಿ ನಾವು ಈ ಅಮೃತ್ ಮಲ ಹಳ್ಳಿಕಾರ ಕೊಡುದಿಲ್ಲ, ಅಲ್ಲಿ ಏನ್ ಮಾಡ್ತೇವೆ ಅಂದ್ರೆ ಮಲ್ನಾಡು ಗಿಡ್ಡ ಕೊಡ್ತೇವೆ. ಅಂದ್ರೆ ಮಲ್ನಾಡು ಗಿಡ್ಡಕ್ಕೆ ಮಲ್ನಾಡು ಗಿಡ್ಡ, ಜೆರ್ಸಿ HF ಇದ್ರೆ ಜೆರ್ಸಿ HF. ಈ ರೀತಿಯಾಗಿ ನಾವು ಕರ್ನಾಟಕ ಸರ್ಕಾರದಿಂದ ನಾವು ಒಂದು ಕಾರ್ಯಕ್ರಮ ಹಾಕೊಂಡು ಅದೇ ರೀತಿ ನಡೀತಾ ಇದ್ದೀವಿ.

ಲೆಕ್ಕ ಇಲ್ಲದಂಗ ತಿಂದ ಹೋಗೆ ಬರೀ ಕಂಕಿ ಉಳಿಯಿತು ತನ್ಯಾಗ ಒಂದು ಕಾಳ ಉಳಿಲಿಲ್ಲ ಜೋಳ ಕೊಯ್ಸ್ಬೇಕಂತಾರ ಶರಣಾರಿಗಿ ಮಂದಿ ಮೇಳಿಲ್ಲ ಇವ ಕೂಲಿ ಎಲ್ಲಿಂದ ಕುಡ್ತಾನ ಮನ್ಯಾಗ ತಿಲಕ ಸಾಳಿಲ್ಲ ಕೂಲಿ ಅವರಿಗೆ ಹೇಳತಾನ ಮನಸ್ಸಿಗೆ ಹೊರವರಿ ಕಣಕಿ ವೈರಿ ಕೂಲಿಕ್ಕಿಂತ ಹೆಚ್ಚ ಕೊಡತನ ಮಾತ ಸುಳ್ಳಲ್ಲ ನಿನ್ನ ಮಾತ ಕೇಳಿ ಕಣಕಿ ವೈಲಕ ನಾವೇನ ಮಳ್ಳಲ್ಲ ಕೊಟ್ಟ ಕೂಲಿ